ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ಒಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೆಡ್ಡೆ ಗೆಣಸು ಕೃಷಿ ಅನುಭವದ ಕುರಿತು ಜೊಯ್ಡಾ ಪಟೇಗಾಳಿಯ ದೀಪಾ ಸದಾನಂದ್ ಗೌಡ ಹಾಗೂ ಸರಿತಾ ಪ್ರೇಮಾನಂದ್ ಗೌಡ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತು ನಾವು ಜೊಯ್ಡಾ ಸುತ್ತಮುತ್ತ ಗೆಡ್ಡೆ ಗೆಣಸು ಮೇಳದಲ್ಲಿ ಇಲ್ಲಿಗೆ ಬಂದಿರುವಂತಹ ಇಬ್ಬರು ಗೆಡ್ಡೆ ಬೆಳೆಗಾರರು ಇವತ್ತು ನಮ್ಮ ಜೊತೆಗಿದ್ದಾರೆ, ದೀಪಾ ಸದಾನಂದ ಗೌಡ ಹಾಗೂ ಸರಿತಾ ಪ್ರೇಮಾನಂದ ಗೌಡ ಅವರು. ಅವರು ಗೆಡ್ಡೆ ಬೇಸಾಯವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದ ಅನುಭವ, ಯಾವ ರೀತಿ ಕೃಷಿಯನ್ನು ಮಾಡುವಂತಹದ್ದು, ಈ ಬಗ್ಗೆ ಹೆಚ್ಚಿನ ವಿವರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ದೀಪಾ ಸದಾನಂದ ಗೌಡ ಅವರೇ. ನಮಸ್ಕಾರ. ಸರಿತಾ ಪ್ರೇಮಾನಂದ ಗೌಡ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ದೀಪಾ ಅವರು ಹೇಳಿಗ, ಈ ಗೆಡ್ಡೆ ಗೆಣಸು ತರಕಾರಿ ಒಂದು ಪ್ರಾಮುಖ್ಯತೆ ಏನು? ನಾವು ತರಕಾರಿ ಅಂದ ತಕ್ಷಣ ಸಾಮಾನ್ಯವಾಗಿ ಗೆಡ್ಡೆ ಅಂದ್ರೆ ಆಲೂಗಡ್ಡೆ ಬಗ್ಗೆ ಮಾತ್ರ ಮಾತನಾಡ್ತೀವಿ, ಆದ್ರೆ ಈ ಬೇರೆ ಬೇರೆ ಗೆಡ್ಡೆ ತರಕಾರಿಗಳ ಒಂದು ವಿಶೇಷತೆ ಏನು? ಏನೇನು ಗೆಡ್ಡೆ ತರಕಾರಿಗಳಿವೆ? ಈಗ ನಾವು ಸರ್ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಈಗ ನಮ್ದು ಕೇಸು ಗಡ್ಡೆ ಇದೆಯಲ್ಲ, ಆ ಕೇಸು ಗಡ್ಡೆ ನಾವು ನಮ್ ಭಾಷೆಯಲ್ಲಿ ಹೇಳ್ತೀವಿ ಪಚೋಗ್ ಹಾಕ್ತಾರೆ ಅಂತಾರೆ. ಆದ್ರೆ ಅದು ಯಾಕೆ ಪಚೋಗ್ ಅಂದ್ರೆ ಏನು, ಮೊಳಕೆ ಬರಬೇಕು ಅದಕ್ಕೆ. ನಾವು ಅದು ರೌಂಡ್ ರೌಂಡ್ ಪೀಸ್ ಮಾಡಿ ಭೂಮಿಯಲ್ಲಿ ಇದ್ ಮಾಡಿ ಇಷ್ಟಿಷ್ಟ ಆಗ್ಲ ಹೊಂಡ ಹೊಡೆದಿ ಹಿಂಗ ರೌಂಡ್ ಚಾಪೆ ತರ ಇದ್ ಮಾಡಿದ ಅದಕ್ಕೆ ಸರಿಯಾಗಿ ನರ್ಸರಿ ಮಾಡಿದಂಗೆ ಆ ರೀತಿ ಮಾಡ್ಕೊಂಡು ಆಮೇಲೆ ನಾವು ಸಣ್ಣ ಸಣ್ಣ ಹೊಂಡ ಅಂದ್ರೆ ಈಗ ಸಾಮಾನ್ಯವಾಗಿ ಗಡ್ಡೆಗಳಿಗೆಲ್ಲ ಸಗಣಿ ಸಾರಿಸೋದು ಇದೆಯಲ್ಲ, ಅದು ಮಾಡ್ತೀರಾ? ಅದು ಮಾಡ್ತೀವಿ ಸರ್. ಫಸ್ಟ್ ಇದು ಸ್ಟಾರ್ಟಿಂಗ್ ಇಂದ ನಾ ಹೇಳ್ತಾ ಇದ್ದೇನೆ ನಿಮಗೆ, ಅದ್ ಹಾಕಿದೆ ಪಚೋಗ ಅಂತ ಹಾಕ್ತಾರೆ ಇಷ್ಟಿಷ್ಟು ಮೊಳಕೆ ಬಂದ ತಕ್ಷಣ, ಆಮೇಲೆ ಇಷ್ಟಿಷ್ಟ ಆಗಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟ ಆಗಲ್ಲ, ಅದು ಹೊಂಡ ಹೊಡೆದಿ ಹಿಂಗ ಉದ್ದಾಗಿ ಅಷ್ಟು ಉದ್ದ ಹೊಂಡ ಮಾಡಿ ಅದ್ರಲ್ಲಿ ನಾವು ಇಷ್ಟು ಒಂದ್ ಫೀಟ್ ಒಂದ್ ಗಡ್ಡೆ ಹಚ್ತೀವಿ. ಅದು ಹಚ್ಚಿದ ನಂತರ ಅದಕ್ಕೆ ನಾವು ಸ್ವಲ್ಪ ಇದ್ ಹಾಕ್ತಿವಿ, ಏನ್ ಹಚ್ಚಬೇಕಾದ್ರೆ ನಾವು ಇದ್ ಹಾಕ್ತಿವಿ, ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕಿದ ಕೂಡಲೇ ಅದ ಆದ್ಮೇಲೆ ಹಚ್ಚಿ ಆದ್ಮೇಲೆ ಗೊಬ್ಬರ ಹಾಕಿದ್ಮೇಲೆ ಸ್ವಲ್ಪ ಒಣ ತಪ್ಪಲ ಹಾಕ್ತೀವಿ. ಗೊಬ್ಬರ ಅಂದ್ರೆ ಏನ್ ಗೊಬ್ಬರ ಹಾಕ್ತೀವಿ, ಎಷ್ಟು ಹಾಕ್ತೀವಿ? ಸಗಣಿ ಗೊಬ್ಬರ ಇಷ್ಟಿಷ್ಟು ಹಾಕ್ತೀವಿ, ಒಣಗಿದ ಗೊಬ್ಬರ ಒಣಗಿದ ಗೊಬ್ಬರ ಅದ್ರ ಮೇಲೆ ಹಚ್ಚಿ ಹಚ್ಚದು. ಆಮೇಲೆ ಅದಕ್ಕೆ ಮ್ಯಾಲಿನ ಒಂದ್ ಸ್ವಲ್ಪ ಒಣ ತಪ್ಪಲ ತಪ್ಪಲ ಹಾಕಿದ್ಮೇಲೆ ಅದಕ್ಕೆ ನೀರ್ ಹಾಕ್ತಾ ಹೋಗುದು. ನೀರ್ ಹಾಕ್ತಾ ಹೋದ್ರೆ ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು, ಅದು ಇಷ್ಟಿಷ್ಟು ಉದ್ದ ಬರುತ್ತೆ ಅಲ್ಲ, ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಇದಾಗ್ತದೆ, ಅದು ಬೀಳ್ತದೆ, ಬೀಳುವಾಗ ಸಿದ ಮಾಡ್ಬೇಕು. ಅದು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕು. ಹಾ, ಸ್ವಲ್ಪ ಹಾಕ್ಬೇಕು. ಒಂದ್ಸಲ ಹಾಕಿದ್ಮೇಲೆ ಏನಾರು ಮತ್ತೆ ಏನಾರು ಗೊಬ್ಬರ ಹಾಕ್ಬೇಕು, ಅದಕ್ಕೆ ಗೊಬ್ಬರ ಹಾಕಿ ಮತ್ತು ಮಣ್ಣು ಹಾಕ್ಬೇಕು. ಮಣ್ಣು ಹಾಕಿದ್ಮೇಲೆ ಆಮೇಲೆ ಒಂದ್ ತಿಂಗಳ ಒಂದೂವರೆ ತಿಂಗಳ ಆದ್ಮೇಲೆ ಮತ್ತೆ ಅದಕ್ಕೆ ಮಣ್ಣು ಹಾಕ್ಬೇಕು. ಪೂರ್ತಿ ಉದ್ದ ಪೂರ್ತಿ ಇಲ್ಲಿವರೆಗೆ ಇಷ್ಟು ಮಣ್ಣು ಹಾಕ್ಬೇಕು. ಆಮೇಲೆ ಆಯ್ತು ಅದರ ಕೆಲಸ. ಈಗ ಸರಿತವರನ್ನ ಮಾತನಾಡಿಸುವ, ಈಗ ಈ ಸುಡು ಮಣ್ಣಿನ ಒಂದು ಉಪಯೋಗ ಏನು, ಯಾಕೆ ಮಾಡಬೇಕು ಸುಡು ಮಣ್ಣು ಈ ಗಡ್ಡೆ ತರಕಾರಿಯಲ್ಲಿ? ನಾನು ಬೆಳೆದಿರುವುದು ಏನಂದ್ರೆ ಕೋನ, ನಾಗರ ಕೋನ, ಹಳೆ ಕೋನ ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ಮನೆಯಲ್ಲಿ ಬೆಳಿತೀವಿ. ಆಮೇಲೆ ಕೋನ ತಯಾರು ಮಾಡುವಾಗ ನಾವು ಅದಕ್ಕೆ ಸರಿಯಾಗಿ ಹೊಂಡ ತೆಗಿಬೇಕು. ಮೂರ್ ಫುಟ್ ತೆಗೆದ್ರೆ ಬಹಳ ಉದ್ದ ನಮ್ಗೆ ಕೋನ ಬೀಳುತ್ತದೆ. ಅದರಲ್ಲಿ ನಾವು ಕಟ್ಟಿಗೆಯಲ್ಲಿ ಅಡಿಗೆ ಮಾಡ್ತೀವಿ. ನಾವು ಮನೆಯಲ್ಲಿ ನಮ್ಮಲ್ಲಿ ಗ್ಯಾಸ್ ಯೂಸ್ ಇಲ್ಲಾಗಿತ್ತು. ಮೊದ್ಲೆ ಕಾಡಿನಲ್ಲಿರುವ ಕಟ್ಟಿಗೆ ಒಂದೊಂದು ಹತ್ತು ತಲೆ ಮೇಲೆ ಹತ್ತಿ ಬೆಂಕಿಯನ್ನು ಮಾಡಿ ನಾವು ಅಡಿಗೆ ಮಾಡ್ತಿದ್ವಿ. ಆಮೇಲೆ ಅದನ್ನು ಆ ಗೊಬ್ಬರವನ್ನು ಒಂದು ಹೊಂಡ ತೆಗೆಯುವುದು, ಅಲ್ಲಿ ಗೊಬ್ಬರವನ್ನು ಅಡಿಗೆ ಮಾಡಿರುವ ಗೊಬ್ಬರ ಅನ್ನು ಬೇರೆ ಕಡೆಗೆ ಇಟ್ಟಿರುವುದು. ಬಿಸಿ ಇದ್ರೆ ಅದು ತಂಪಾಗಬೇಕು. ಆಮೇಲೆ ಅದು ಗೊಬ್ಬರ ಹಾಕಿ ಮತ್ತು ಕಟ್ಟಿಗೆ ಉದ್ದ ಎಷ್ಟು 10 ಫೂಟ್ ಉದ್ದ ಇದು ಧಾಕ ಅಂತೀವಿ ನಮ್ಮ ಭಾಷೆಯಲ್ಲಿ ಧಾಕ. ಅದಕ್ಕೆ ಇದು ಬೆಳೆಯುವುದು ಬಳ್ಳಿ, ಅದು ಎಲೆ ಇರ್ತದೆ, ಹಾ ಅದು ಬೇಕು. ಆಮೇಲೆ ಅದಕ್ಕೆ ಬಳ್ಳಿಗೆ ಚೇನಿ ಅಂತ ನಮ್ಮ ಶಲ್ಲಿ ಚೇನಿ ಅಂತೀವಿ ನಾವು, ಅದು ಚೇನಿ ಹುಟ್ಟಿ ಬರುತ್ತದೆ. ಒಂದ್ ಬಳ್ಳಿಗೆ 2-3 ಕೆಜಿ ಚೇನಿ ಸಿಕ್ತೀವಿ. ಹಾ, ಆಮೇಲೆ ಗಡ್ಡೆ ಸಿಗ್ತದೆ. ಆಮೇಲೆ ಕೋನನು ಸಿಗ್ತದೆ, ಕೋನು 5 ಕೆಜಿಂದ ನಮ್ಮಲ್ಲಿ ಇದೆ, ತಂದಿದ್ವಿ ನಾವು. 2-3 ರೀತಿಯ ಈ ಒಂದು ಗಡ್ಡೆ ಬಗ್ಗೆ ಹೇಳಿದ್ರಲ್ಲ, ಏನದರ ವಿಶೇಷತೆ, ಏನು ಏನು ವ್ಯತ್ಯಾಸ ಇದೆ ಮೂರು ಬಗೆಯ ಕೋನ? ನಾನು ಹೇಳ್ತೇನೆ ಸರ್, ನಾನು ಹೊಂಡದಲ್ಲಿ ನಾಗರ ಕೋನ ಅಂತ ಬೆಳೆದಿದ್ವಿ. ನಾಗರ ಕೋನ ಅಂದ್ರೆ ನಾಗರ ಹಾವು ಇರ್ತದೆ, ಅದೇ ರೀತಿ ನಾ ಹೋದ ವರ್ಷ ಬೆಳೆದಿದ್ದು. ನಾನು ತೆಗಿಲಿಕ್ಕೆ ಬಹಳ ಹೆದರಿಕೆ ಆಗಿತ್ತು, ನಾಗರ ಕೋನ ಅಂದ್ರೆ ನಾಗರ ಹಾವು ಹಂಗೆ ಇರ್ತದೆ. ಸೇಮ್ ಅದೇ ಟೈಪ್ ಅಲ್ಲಿ ನಾಗರ ಕೋನ ಹುಟ್ಟಿದ್ವಿ ಸರ್. ತೆಗಿಲಿಕ್ಕೆ ಹೆದರಿಕೆ ಆಗಿ 2-3 ಗಂಡು ಹೆಂಗಸರು ಇದ್ದರು, ಅವರಿಗೆ ಬೇರೆಯವರು, ಅವರಿಗೆ ಕರೆದು ನಾಗರ ಕೋನನ್ನು ತೆಗೆದ್ವಿ ನಾವು. ಹೋದ ವರ್ಷ ನನಗೆ 2000 ಪ್ರೈಸ್ ಬಂದಿದ್ರು. ಹೌದು ಸರ್. ಈ ಒಂದು ಕೋನ್ ಎಷ್ಟು ತೂಗ್ತದೆ? 2 ವರ್ಷ ಬಿಟ್ಟು ತೆಗೆದ್ರೆ ಬಾಯಿ ಉದ್ದ ಆಗ್ತದೆ ಸರ್, ಇಷ್ಟು ಮತ್ತೆ ಹಿಂಗ್ ಬರ್ತದೆ. ಹೌದು ಸರ್. ಎಷ್ಟು ತೂಗ್ತದೆ? ಹೌದು ಸರ್. ಈ ವರ್ಷ ಮಳೆ ಜಾಸ್ತಿ ಆಗಿತ್ತು ಸರ್, ಮಳೆ ಜಾಸ್ತಿ ಇರಬಾರದು. ಬೇರೆ ಏನೇನು ಗೊಬ್ಬರ ಕೊಡ್ತೀರಾ ಅದಕ್ಕೆ? ಕಟ್ಟಿಗೆದ ಗೊಬ್ಬರ, ಸೆಗಣಿ, ಆಮೇಲೆ ರಸಗೊಬ್ಬರ ಜಾಸ್ತಿ ಹಾಕಬಾರ್ದು ನಾವು. ಹಾಕೋದೇ ಗೊಬ್ಬರ ಹಾಕ್ತೀರ ನೀವು? ಹಾಕ್ತೀವಿ, ಆದ್ರೆ ಸ್ವಲ್ಪ. ಎಷ್ಟು ಸ್ವಲ್ಪ ಅಂದ್ರೆ? 50 ಗ್ರಾಮ್. ಹಾ, 100 ಗ್ರಾಮ್. ಯಾವಾಗ ಹಾಕೋದದು ಗೊಬ್ಬರ? ನಾವು ಆಗಸ್ಟ್ ತಿಂಗಳಲ್ಲಿ ಹಾಕ್ತೀವಿ. ಆಗಸ್ಟ್. ಈಗ ನೆಡುದು ಯಾವಾಗ ಗಡ್ಡೆನ? ನಡೆದು ಮೇ ತಿಂಗಳಲ್ಲಿ. ಹಾ, ಮೇ ತಿಂಗಳಲ್ಲಿ ನಾವು ಹಾಕ್ತೀವಿ. ದೀಪಾವಳಿ ಹಬ್ಬಕ್ಕೆ ನಾವು ಅದೇ ನಮ್ದು. ಹಾ, ಆಮೇಲೆ ದೀಪ ಅವರು ಹೇಳಿ, ಗಡ್ಡೆ ತರಕಾರಿಯನ್ನ ಬೆಳೆಯುವ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳೆಲ್ಲ ಬರ್ತವೆ? ನಮ್ಗೆ ಬಹಳ ಸಮಸ್ಯೆ ಬರುತ್ತೆ ಸರ್, ಹಂದಿ ಬರುತ್ತೆ. ಈಗಂತೂ ಹೊಸದಾಗೆ ಅದು ನವಿಲು ಆಗಿದೆ, ಅದು ಒಂದಾಗಿದೆ. ಮತ್ತೆ ಮಂಗ, ಕೋತಿ, ಅದರದ್ದು ಎಲ್ಲಾರದು ಸಮಸ್ಯೆ ಸರ್. ಅವರು ಎಲ್ಲಾರು ತಿಂದು ಉಳಿದಿದ್ದ ನಮ್ಗೆ. ಈಗ ನವಿಲು ಅಥವಾ ಈ ಮಂಗಗಳು ಬಾರದ ಹಾಗೆ, ಹಂದಿಗಳು ಬಾರದ ಹಾಗೆ ಏನ್ ಮಾಡ್ತೀರಿ? ಏನಾದ್ರೂ ಕಟ್ಟಲಿಕ್ಕೆ ಉಂಟ? ಸೀರೆ ಕಟ್ಟೋದು? ಏನಾದ್ರು ಸೀರೆ ಕಟ್ಟೋದಲ್ಲ ಸರ್, ಅದು ಜಾಲಿ ಸಿಗ್ತದೆ, ಜಾಲ್ರಿ. ಅದು ತಂದು ನಾವು ಹಿಂಗ ಹಾಕ್ತಿವಿ ರೌಂಡ್. ಅದ್ ಹಾಕಿದ್ರು ನವಿಲು ಅಂತೂ ಮ್ಯಾಲಿನ ಹಾರ ಬರ್ತದೆ. ಆ ಮಂಗಾನು ಹಂಗೆ ಸರ್, ಸಾಧಾರಣ ಕಂಟ್ರೋಲ್ ಮಾಡಬಹುದು ಇದಕ್ಕೆ ಹಂದಿಗೆ. ಅದು ಸಾಧಾರಣ ಸರ್, ತಾಕ್ ಪೂರ್ತಿ ಅಂತೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬಂದ್ರೆ ಒಂದ್ಸಲ ಅಂತೂ ಎಲ್ಲ ಮುಗಿಸ್ ಚೊಕ್ ಮಾಡ್ಕೊಂಡೆ ಹೋಗ್ತದೆ, ಏನು ಇಡುವುದಿಲ್ಲ. ಹಂದಿಗಳಿಗೂ ಕೂಡ ಈ ಗಡ್ಡೆ ಗೆಣಸು ಅಂದ್ರೆ ಬಹಳ ಇಷ್ಟ? ಬಹಳ ಇಷ್ಟ ಸರ್, ತುಂಬಾ ಇಷ್ಟ. ಹೌದು, ಅದಂತೂ ಬಂದ್ರೆ ಇಡುವುದೇ ಇಲ್ಲ. ಹೀಗೆ ಸಮಸ್ಯೆ ಸರ್, ಅದ ನಾವು ಇಷ್ಟು ಎಲ್ಲ ಕಷ್ಟಪಟ್ಟು ಮಾಡ್ತೀವಲ್ಲ, ನಮ್ ಬಾಯಲ್ಲಿ ಬೀಳು ಟೈಮಿಗೆ ಇವ್ರು ಬಂದ್ಕೊಂಡ್ ನಾಶ ಮಾಡಿದ್ರೆ ನಮ್ಗೆ ಬಹಳ ದುಃಖ ಆಗತ್ತೆ. ನಮ್ಗೆ ಒಂದ್ಸಲ ಹಂಗೆ ಮಾಡಿದ್ರು ಸರ್, ಅದೇ ಅವ್ರು ಹೇಳಿದ್ರಲ್ಲ ಇದು ಗೆಣಸು ಬಗ್ಗೆ. ಅದು ಗೆಣಸು ಅಂತೂ ನಾನು ಸಿಕ್ಕಾಪಟ್ಟಿ ದುಡ್ಡು ಎಷ್ಟು 2000 ತಗೊಂಡು ಹಚ್ಚಿದೆ ಸರ್. ಅದ ಆಗು ಟೈಮಿಗೆ, ದೀಪಾವಳಿ ಟೈಮಿಗೆ ನಾವು ತೆಗಿತೀವಿ ಅದು. ಅದೇ ಟೈಮಿಗೆ ಬಂದ್ಕೊಂಡು ಅವರು ತಿನ್ಕೊಂಡು ಹೋಯ್ತು. ನಾನ್ 4 ದಿವಸ ಹತ್ತು ಹತ್ತು ಏನಿಲ್ಲ, ನಂಗೆ ಎಟ್ಟೆಗ್ ಬಂದು ಹೋಯ್ತು. ಹೌದು ಸರ್, ಇಷ್ಟು ಸಮಸ್ಯೆ ಆಯ್ತು. ಈಗ ಕೆಲವರು ಹೇಳುದನ್ನ ಕೇಳಿದ್ದೇನೆ, ಈ ತಲೆಗೂದ್ಲಿ ಇರ್ತದಲ್ಲ ಕತ್ತರಿಸಿರದು, ಅದನ್ನ ಹಾಕಿದ್ರೆ ಈ ಹಂದಿಗಳು ಬರುದಿಲ್ಲ ಅಂತ. ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಇಲ್ಲ ಸರ್ ಅದ್ರ ಬಗ್ಗೆ ನಾವು ಇವತ್ತೇ ಫಸ್ಟ್ ಕೇಳಿದ್ದೆ. ಹೌದು ಸರ್. ಅದೊಂದು ಪ್ರಯತ್ನ ಪಟ್ಟು ನೋಡಿ ನೀವು ಈತ ಹೇರ್ ಕಟಿಂಗ್ ಮಾಡುವ ಶಿವರತ್ರಲ್ಲ ಅವ್ರ ಹತ್ರ ಹೋಗಿ ಅದನ್ನ ಕಲೆಕ್ಟ್ ಮಾಡಿ ಹಾಕಿ ಗೆಡ್ಡೆ ಸುತ್ತಲೂ ಅದನ್ನ ಹಾಕಿದ್ರೆ ಹಂದಿ ಬಂದು ಮೂಸ್ತದಲ್ಲ, ಅದು ಮೂಸಿದ್ರೆ ಅದು ಮುಗ್ಗಿನ ಒಳಗಡೆ ಹೋಗ್ತದೆ, ಹಾಗಿದ್ರೆ ಹಂದಿ ಗಡ್ಡೆ ತಿನ್ಲಿಕ್ಕೆ ಬರೋದಿಲ್ಲ. ಹೌದು. ಆಯ್ತು, ಈಗ ಮುಂದೆ ಅದೇ ಪ್ರಯತ್ನ ಮಾಡಿ ನೋಡ್ತೇನೆ ಸರ್. ನೋಡಿ ಆಯ್ತು, ಆಮೇಲೆ ನಮ್ ಕೂಡ ಹೇಳಿ. ಆಯ್ತು ಸರ್. ಈಗ ಸರಿತಾ ಅವರು ಈಗ ಹೇಳಿ, ಈಗ ಈ ವರ್ಷದ ಒಂದು ಗಡ್ಡೆಯನ್ನ ನೀವು ಮುಂದಿನ ವರ್ಷಕ್ಕೆ ಅದನ್ನ ಮೊಳಕೆ ಇಡಬೇಕು, ಅದು ಹೇಗೆ ಅಂತ. ಅದು ನಾವು ಸರಿಯಾಗಿ ಒಂದ್ ಬಾಜಿಯಲ್ಲಿ ಹೊಂಡ ತೆಗೆಯುವುದು, ತಣ್ಣೆ ಜಗಿದು ಬಿಸಿಲು ಇರಬಾರ್ದು, ಹೊಂಡ ತೆಗೆದು ಆಮೇಲೆ ಮರದಲ್ಲ ಮನೆಯಲ್ಲಿ ಸರ್ ಮನೆ ರೂಮ್ ಪಕ್ಕಕ್ಕೆ. ಹಾ, ಆಮೇಲೆ ಅವ್ರಿಗೆ ಇದು ವೈಟಿ ಅಂತ ನಮ್ಮ ಭಾಷೆಯಲ್ಲಿ ವೈಟಿ ಅಂತೀವಿ ನಾವು. ಮೊದ್ಲೇ ಹಾ, ಅದು ನಾವು ಕಟ್ಟಿಗೆ ಗೊಬ್ಬರ ತಳಗಡೆ ಹಾಕ್ತಿವಿ, ಆಮೇಲೆ ಅದರಲ್ಲಿ ಕೋನೆ ಇಡ್ತೀವಿ, ಆಮೇಲೆ ಸ್ವಲ್ಪ ತಂಪಾಗಿದ್ದು ಬಟ್ಟೆಯನ್ನು ಅದ್ರ ಮೇಲೆ. ಹಾ, ಆಮೇಲೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಕೊಂಬು ಬರ್ತದೆ ಅದಕ್ಕೆ. ಅದು ಬಂದಿದ ಮೇಲೆ ಆಮೇಲೆ ನಾವು ಹೊಂಡ ತೆಗೆಯುವುದು, ಒಂದೊಂದೇ ಒಂದೊಂದೇ ಹತ್ತಿವಿ. ಹಾ, ಈಗ ಅದರ ಮೊಳಕೆ ಬಂದಿರ್ತದಲ್ಲ, ಅದು ಎಷ್ಟು ತೂಕ ಬೇಕು? ಅದು ಕತ್ತರಿಸಿ ಹಾಕುದಲ್ಲ? ಇಲ್ಲ, ಇಷ್ಟಕ್ಕೆ ಎಷ್ಟು ತಿಂತಾರೆ? ದೊಡ್ಡದ ಹಾಕಿದ್ರೆ ಏನಾಗ್ತದೆ, ಚಿಕ್ಕದ ಹಾಕಿದ್ರೆ ಏನಾಗ್ತದೆ? ದೊಡ್ಡ ಹಾಕಿದ್ರೆ ದೊಡ್ಡ ಬರ್ತದೆ. ಒಂದ್ ವರ್ಷ ಮಳೆ ಜಾಸ್ತಿ ಇರ್ತದೆ, ಒಂದ್ ವರ್ಷ ಮಳೆ ಇರೋದಿಲ್ಲ ಸರ್. ಮಳೆ ಜಾಸ್ತಿ ಬಂದ್ರೆ ಕೋನ ಆಗೋದಿಲ್ಲ ಸರ್. ಈ ವರ್ಷ ಬಹಳ ಮಳೆ ಬೀಳ್ತ, ಈ ವರ್ಷ ಕೋನ ಆಗ್ಲಿಲ್ಲ ನಮ್ದು. ಎರಡ್ ಮೂರ್ ವರ್ಷ ನನ್ಗೆ ಪ್ರೈಸ್ ಸಿಕ್ಕಿತ್ತು ಗಡ್ಡೆ ಗೆಣಸಲ್ಲಿ. ನಾನು ಮತ್ತು ಸಂಘದಲ್ಲಿ ಸದಸ್ಯ ಇದ್ದಾರೆ. ಆಮೇಲೆ ಸ್ವಾಮಿ ವಿವೇಕಾನಂದ ಸಂಘದ ಅವ್ರ ರೂಲ್ ಸೆಟ್ ಇಂದ ನಮಗೆ ಯಾರು ಮೂಡ್ಲಿ ಕೋನು ಗಡ್ಡೆ ಗೆಣಸು ಮಾಡ್ತಾರೆ ಅವರಿಗೆ ತಂತಿ ಎಲ್ಲ ಕೊಡ್ತಿರೋಂತ ನೀರಿನ ವ್ಯವಸ್ಥೆ ಮಾಡ್ತಾರೆ. ಮತ್ತು ಅದು ಟೈಗರ್ ಹುಲಿ ಅವರು ಬರ್ತಾರೆ, ನಮಗೆ ಬಹಳ ಸಮಸ್ಯೆ ಇದೆ. ದನಗಳು ಇದು ಇರೋದಿಲ್ಲ, ನಾಯಿಗಳೇ ತಗೊಂಡು ಹೋಗ್ತಾರೆ. ಹುಲಿ ನೋಡಿದ್ರೆ ನೀವು? ಹೌದ್ ಸರ್, ನಾವು ನಮ್ಮ ಇದು ಸಾಕಿದ್ದು ಇದು ದನಗಳು ನನ್ ಮುಂದೆ ಇದು ತಿಂದು ಹೋಗಿದ್ದಾರೆ ಸರ್. ಹೌದ್ ಸರ್, ಇದು 15 ದಿನ ಆಯ್ತು ಸರ್. 15 ದಿವಸ? ಹುಲಿ ಬಂದು ನಿಮ್ಮ ಹಸುವಿನ ತಕೊಂಡು ಹೋಗಿದೆ? ಹೌದು ಸರ್. ನಾಯಿನ ತಗೊಂಡು ಹೋಗ್ತದ? ಹೌದು, ನಾಯಿಗಳನ್ನ ತಗೊಂಡಿದೆ. ರಾತ್ರಿ ಬಂದಿದ್ರು ಸರ್ ಹೊಕ್ಟ ಅಂತ ನಾವು ಹುಲಿ ಅದು ಚಿರತೆ. ಆಮೇಲೆ ನಾವು ಪಟಾಕಿಯನ್ನು ಹೊಡೆದು ಆಮೇಲೆ ಹೋಯ್ತು ಹುಯ್ ಹುಯ್ ಅಂತ ನಾವು ಬೊಬ್ಬೆ ಹೊಡಿದ್ರು. ರಾತ್ರಿ ಎಲ್ಲ ನೀವು ಎಚ್ಚರದಿರಬೇಕು. ಹೌದ್ ಸರ್, ನಮ್ದು 1/2 ಎಕರೆಗೆ ನಾವು ಇದು ಗಡ್ಡೆ ಗೆಣಸನ್ನು ಬೆಳೆಸಿದ್ರು. ಆಮೇಲೆ ನಾವು ಡಿಸೆಂಬರ್ ತಿಂಗಳಲ್ಲಿ ನಮ್ದು ಗದ್ದೆ ಕೆಲಸ ಇದೆ, ಭತ್ತ ಕೊಯ್ಲಿಕ್ಕೆ ಹೋಗಿದ್ರು. ಅಲ್ಲಿ ನಾವು ಮಳ್ಳಿ ಅಂತ ಹಾಕಿದ್ವಿ ಭತ್ತ. ಇದು ಆ ದಿನ ನಮ್ದು ಎಲ್ಲ ಮೂಡ್ಲಿ ಕೋನ ಎಲ್ಲ ಹಂದಿಯನ್ನು ತಿಂದು ನನಗೆ ನಷ್ಟ ಆಯ್ತು ಸರ್. ಬಹಳ ಕಷ್ಟದ ಕೆಲಸ ಇದು. ಹೌದು ಸರ್. ಸರಿ, ಈಗ ದೀಪ ಅವರು ಹೇಳಿ, ಈಗ ಬೇರೆ ಏನೇನು ಸಮಸ್ಯೆಗಳು ಬರ್ತವೆ ಗಡ್ಡೆ ಗೆಣಸು ಬರುವಾಗ? ನೀವು ಹೇಳಿದ್ರಿ ಹಂದಿ ನವಿಲು, ಮತ್ತೊಂದು ಏನೇನೋ ಸಮಸ್ಯೆ ಬರ್ತದೆ ಅಂತ ಹೇಳಿ. ಆಮೇಲೆ ನೀರು ಕೊಡೋದು ಇದ್ರೆ ಹೇಗೆ, ಬೇಸಿಗೆಯಲ್ಲೆಲ್ಲ ಎಷ್ಟು ನೀರು ಕೊಡಬೇಕು, ಹೇಗೆ? 2 ತಿಂಗಳ ನೀರ್ ಬೇಕು ಅದಕ್ಕೆ. ಎಷ್ಟು ಕೊಡಬೇಕು? ನಾವು ಏನ್ ಮಾಡ್ತೀವಿ, ನಮ್ ನೀರು ಸ್ವಲ್ಪ ಕಡಿಮೆ ಇದೆ ಸರ್. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಸುತ್ತಮುತ್ತ ನೀರ್ ಇಲ್ವಾ? ಕಡಿಮೆನ ಸರ್. ಅಂದ್ರೆ ನಾವು ಬೋರ್ವೆಲ್ ಹೊಡಿಸಿದೀವಿ, ಆಮೇಲೆ ಒಂದ್ ಬಾವಿ ಹೊಡಿಸಿದೀವಿ. ನಮ್ಗೆ ಅಡಕೆ ಗಿಡ ಇದೆ, ಇದು ತೆಂಗಿನ ಗಿಡ. ಬೇರೆ ತರಕಾರಿ ಕೂಡ ಬೆಳಿತಾರೆ? ಹೌದು, ಬೇರೆ ತರಕಾರಿ ಕೂಡ ಬೆಳಿತೇವೆ ಸರ್. ನಮ್ದ್ರಲ್ಲಿ ಏನೇನ್ ನಾವು ಈಗ ಗೆಡ್ಡೆ ಕಣಸು ತಂದಿದೀವಲ್ಲ ಸರ್, ಅದ ಎಲ್ಲಾನು ಬೆಳೆಸ್ತೀವಿ ನಾವು. ಹೌದು, ಅದನ್ನ ಅದು ಜಾಡ್ಕಣ್ಗ ಅಂತೀವಲ್ಲ ಸರ್, ಅದು ಜಾಡ್ಕಣ್ಗ ನಾನು ಸುಮಾರ ಹಚ್ಚಿದ್ದೆ ಸರ್. ಈ ರೂಮ್ ಅಷ್ಟು ದೊಡ್ಡ ಹಚ್ಚಿದ್ದೆ ನಾನು. ನಂದು ಎಲ್ಲ ಹೆಗಣ ಈ ವರ್ಷ ಪೂರ್ತಿ ತಿನ್ಕೊಂಡು ಹೋಯ್ತು. ಇಷ್ಟೇ ಸಿಕ್ತು ಸರ್ ನನ್ಗೆ, ಬೀಜ ಸಹಿತ ಇಲ್ಲ ನನ್ಗೆ. ಹೌದು ಸರ್, ಬೀಜ ಮಾಡ್ಲಿಕ್ಕೆ ಸುದಾ ಮುಂದೆ ಇಲ್ಲ ನನ್ಗೆ. ಈಗ ನಾನು ಬೇರೆ ಅವ್ರ ಕಡೆ ತಗೊಂಡಿದ್ದೆ 100 ರೂಪಾಯಿದು. ಹೌದು, ಆಮೇಲೆ ಕೇಸುಗೆ ಅಷ್ಟೇ ಸರ್, ಕೋನಾಗೂ ಅಷ್ಟೇ. ಒಂದು 2 ತಿಂಗಳ ನೀರು ಬೇಕೇ ಬೇಕು. ಅದು ಗೆಣಸಿಗೆ ಕೋನಾಗೆ ಜಾಸ್ತಿ ಬೇಕಂತಿಲ್ಲ, ಕೇಸುಗೆ ನೀರು ಬಾಳ ಬೇಕು ಸರ್. ಹೌದು, ಅದಕ್ಕೆ ಬಹಳ ಹಾಕ್ಲೇಬೇಕು, ಇಲ್ಲಾದ್ರೆ ಸರಿ ಆಗುದಿಲ್ಲ. ಅಷ್ಟು ನಾಜೂಗ ಅದು, ತುಂಬಾ ನಾಜೂಗಿದೆ ಅದು. ಆಮೇಲೆ ಈಗ ಬೇರೆ ರೋಗಗಳು ಅಥವಾ ಬೇರೆ ಕೀಟಗಳು, ಹುಟ ಹುಳ ಹುಪ್ಪಟಿಗಳು ಅಂತ ಏನಾದ್ರು ಬರ್ತಾವ? ಅದು ಅಂದ್ರೆ 2-3 ತರದ ಕೇಸು ಇದೆ ಸರ್. ಅದು ನಾವು ದಾವಾಚೆ ಅಳು ಅಂತಾರಲ್ರಿ ಸರ್, ಅದಕ್ಕೆ ಬೇಗ ರೋಗ ಬರುತ್ತೆ ಸರ್. ಅದಕ್ಕೆ ಏನೇನ್ ರೋಗ ಬರುತ್ತೆ? ಅದಕ್ಕೆ ಎಲ್ಲ ಕೊಳದೆ ಹೋಗುತ್ತೆ, ಕೊಳತೆ ಹೋಗ್ತದೆ. ಮತ್ ಏನ್ ರೋಗ ಬರುದಿಲ್ಲ. ಅದು ಕೊಳದೆ ಹೋದ್ರೆ ಅಲ್ಲ, ಅದು ಉಳಿದಿದ್ದಲ್ಲ ಸಣ್ಣ ಸಣ್ಣ ಬರುತ್ತೆ ಅಲ್ಲ, ಅದು ಸರಿ ಬೇಯುವುದಿಲ್ಲ, ಏನಿಲ್ಲ, ಚೆನ್ನಾಗಿರುದಿಲ್ಲ, ಸಾರಿಗೆ ಸರಿ ಆಗುದಿಲ್ಲ. ಒಂದೊಂದ್ಸಲ ಕೊಳದೆ ಹೋದ್ರೆ ಒಂದೊಂದ್ ವರ್ಷ ಸರಿ ಇರ್ತದೆ, ಒಂದೊಂದ್ ವರ್ಷ ಹಂಗೆ ರೋಗ ಬಂದ್ಕೊಂಡು ಕೊಳದೆ ಹೋಗ್ತದೆ. ಈಗ ಮೇ ತಿಂಗಳಲ್ಲಿ ನೀವು ಅದನ್ನ ಗಡ್ಡೆಯನ್ನ ಹಾಕಿದ್ರೆ ಅಥವಾ ನಾಟಿ ಮಾಡಿದ್ರೆ ಯಾವಾಗ ಕೊಯ್ಲು ಮಾಡೋದು? ಅದು ದೀಪಾವಳಿ ಟೈಮಿಗೆ ಬರುತ್ತೆ ಸರ್. ಅಂದ್ರೆ ಅಷ್ಟು ನವಂಬರ್ಗೆ ಅಂದ್ರೆ ಅಷ್ಟು ಇದಾಗುದಿಲ್ಲ, ಬೆಳೆಯೋದಿಲ್ಲ. ನಮ್ಗೆ ನಮ್ಗೆ ಮನೆಯಲ್ಲಿ ನಾವು ಹೊಸದಾಗಿ ಏನಾರ ಹಬ್ಬ ಮಾಡುವಾಗೆ ತಿನ್ಬಹುದು. ಅದಕ್ಕೂನು ಹಂಗೆ ಸರ್, ನಾವು ದೀಪಾವಳಿ ಹಬ್ಬಕ್ಕೆ ನಮ್ಗೆ ಎಲ್ಲ ಬೇಯಿಸ್ಕೊಂಡು ತಿನ್ಲಿಕ್ಕೆ ಬೇಕೇ ಬೇಕು ಅದು. ಹಾ, ಅವಲಕ್ಕಿ ಜೊತೆಗೆ ಬೇಕೇ ಬೇಕು ಹೊಸದಾಗಿ. ಏನೇನು ಮಾಡ್ತೀರಿ ಈ ಗಡ್ಡೆಯಿಂದ? ಗಡ್ಡೆಯಿಂದ ನಾವು ಫ್ರೈ ಮಾಡ್ತೀವಿ, ಚಿಪ್ಸ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಸಾರ್ ಮಾಡ್ತೀವಿ, ಅಷ್ಟು ಮಾಡ್ತೀವಿ. ಪೌಡರ್ ಮಾಡೋದು ಇದೆಯಾ? ಒಣಗಿಸಿ ಒಣಸಿ ಇದು ಕೋನ್ ಅದು ಮಾಡ್ತಾರಂತೆ ಸರ್, ನಾವು ಇನ್ನೂ ಮಾಡ್ಲಿಲ್ಲ. ಸರಿತವರಿಗೆ ಗೊತ್ತಿದೆಯಾ ಅದ್ರ ಬಗ್ಗೆ? ಹೌದು ಸರ್, ನಾನು ಕೋನಲ್ಲಿ ಈ ಸಮ್ಮೇಳಕ್ಕೆ ನಾವು ಇದು ಕೋನದ ಪಾಪಡ್ ತಂದಿದ್ವಿ. ಹಾ, ಈಗ ಅವರು ಎರಡ್ ಮೂರ್ ಪ್ಯಾಕೆಟ್ ಖಾಲಿ ಆಗಿದ್ರು, ನಂದು 50 ರೂಪಾಯಿಗೆ ಮಾರ್ದಿವಿ ನಾನು. ಮತ್ತೆ ನಾವು ಕೋನನ್ನು ಸಿಪ್ಪೆ ತೆಗಿತು ಕೋನಂದು, ಆಮೇಲೆ ಕಿಸಣಿ ಇರ್ತದೆ ಅದು ತೆಂಗಿನಕಾಯಿದು ಕಿಸುವುದು, ಅದು ಅದನ್ನು ಕಿಸುದು, ಆಮೇಲೆ ಬಿಸಿಲಲ್ಲಿ ಒಣಗಿ ಹಾಕ್ಮಿಗ, ಆಮೇಲೆ ಮಿಕ್ಸರ್ ಅಲ್ಲಿ ಪುಡಿ ಮಾಡಿ ಅದನ್ನು ಹಿಟ್ಟಂತ ಮಾಡಿದ್ದು ಡಬ್ಬಿಯೊಳಗೆ ಹಾಕ್ತಿವಿ. ಆಮೇಲೆ ಕೋನದು ಅದು ಶಂಕರ್ ಪೋಳಿ ಇರ್ತದಲ್ಲ, ಅದು ಬೇಕರಿಯಲ್ಲಿ ಸಿಗುತ್ತೆ, ಆ ಟೈಪ್ ಅನ್ನ ಮಾಡಬಹುದು ನಾವು. ಆಮೇಲೆ ಈಗ ಈ ಗಡ್ಡೆಯನ್ನೆಲ್ಲ ಉಪಯೋಗಿಸಿಕೊಂಡು ಅಂದ್ರೆ ಪೌಡರ್ ಮಾಡಿಕೊಂಡು ಉಪಯೋಗಿಸಿಕೊಂಡು ಬೇರೆ ಬೇರೆ ಸ್ವೀಟ್ ಆಗ್ಬಹುದು, ಖಾರ ತಿಂಡಿಗಳಾಗಬಹುದು, ಚಕ್ಲಿ ಅಂತದೆಲ್ಲ ಮಾಡಬಹುದು. ಕೋನದ ಮಾಡಿದ್ವಿ, ಪಾಪಡ್ ಸಿಪ್ಪೆ ತೆಗಿಬೇಕು, ಆಮೇಲೆ ರೌಂಡ್ ಆಗಿ ಪೀಸ್ ಕತ್ತರಿಸಬೇಕು, ಆಮೇಲೆ ಅವರಿಗೆ ಮಿರ್ಚಿ ಪೌಡರ್ ಹಾಕು, ಮಸಾಲ ಹಳದಿ ಪುಡು ಸ್ವಲ್ಪ ಹಾಕಬೇಕು, ಜಾಸ್ತಿ ಜಾಸ್ತಿ ಹಾಕಬೇಕು, ಆಮೇಲೆ ಉಪ್ಪು ಹಾಕ್ಬೇಕು, ಆಮೇಲೆ ಮಿರ್ಚಿ ಪೌಡರ್ ಹಾಕಿ ಎಲ್ಲ ಅದು ಸ್ವಲ್ಪ ಇಡಬೇಕು, ಆಮೇಲೆ ರವಾ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಆಗಿ ಇದು ಹುರಿಬೇಕು, ಆಮೇಲೆ ಆಗ್ತದೆ ಪಾಪಡೆ. ಆಮೇಲೆ ಖೀರಂತ ಸಿಪ್ಪೆ ತೆಗಿಬೇಕು, ಬೇಯಿಸಬೇಕು, ಚೆನ್ನಾಗಿ ಬೇಯಿಸಬೇಕು ಅದನ್ನು, ಆಮೇಲೆ ಸಕ್ಕರೆ ಹಾಕಬೇಕು, ಆಮೇಲೆ ಮೋನಿಕಾ ಏಲಕ್ಕಿ ಉಪ್ಪು ಎಲ್ಲ ಹಾಕಿ ಆಮೇಲೆ ಚೆನ್ನಾಗಿ ವಾಸನೆ ಬರ್ತದೆ, ಆಮೇಲೆ ಖೀರ್ ಆಗ್ತದೆ ಸರ್. ಆಮೇಲೆ ಗದ್ದೀಪ್ ಅವರು ಹೇಳಿ, ನಿಮ್ಮ ಒಂದು ಅಡುಗೆ ಅನುಭವ ಹೇಳಿ. ಗಡ್ಡೆಯಿಂದ ನಾನು ಮನೆಯಲ್ಲಿ ಮಾಡುದು ಸರ್ ಹೇಳ್ತೇನೆ. ನಾನು ತಿನ್ನೋದು ನಮ್ಮ ಹೊರಗಿನ ಇನ್ನು ಮಾರ್ಲಿಲ್ಲ ನಾನು. ನಾನು ಅಷ್ಟೇ ಮಾಡ್ತೇನೆ ಸರ್, ಫ್ರೈ, ಪಲ್ಯ, ಸಾರು, ಚಿಪ್ಸ್ ಮಾಡಿದ್ದೆ ಒಂದ್ಸಲ. ಅದೇ ಖಾರ ಪುಡಿ, ಮಸಾಲ ಪೌಡರ್ ಎಲ್ಲ ಹಾಕಿ, ಅರಿಶಿನ ಪುಡಿ ಎಲ್ಲ ಹಾಕಿ ಒಂದ್ಸಲ ಚಿಪ್ಸ್ ಮಾಡಿಸಿದ್ದೆ, ಅದು ಚೆನ್ನಾಗಿ ತಾಕ್ತು ನನಗೆ. ಈಗ ಚಿಪ್ಸ್ ಎಲ್ಲ ಮಾಡಿದ್ರೆ ಎಷ್ಟು ದಿವಸ ಇಟ್ಕೋಬಹುದು ಚಿಪ್ಸ್ ಸರ್? ಒಂದ್ ವಾರ 15 ದಿವಸ ಇಡಬಹುದು ಸರ್. ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಸರಿ ಮಾಡಿ 15 ದಿವಸ ಇಡಬಹುದು. ನಾನು 15 ದಿವಸ ಇಟ್ಟಿದೆ. ಈಗ ಜೋಯಿಡದಲ್ಲಿ ಬುಧವಾರ ಸಂತೆ ನಡೀತದೆ, ಪ್ರತಿ ವಾರವೂ ಕೂಡ ಸಂತೆಯಲ್ಲಿ ಕೂಡ ಈ ಗಡ್ಡೆ ಗಣಸು ಎಲ್ಲ ಮಾರಾಟಕ್ಕೆ ಬರ್ತದ? ಹಾ ಬರ್ತದೆ ಸರ್, ಕೆಲವೊಬ್ರು ಬರ್ತಾರೆ, ನಾವು ಬರುದಿಲ್ಲ. ನಾವು ಇಷ್ಟೇ ಇದಕ್ಕೆ ಇದು ಮಾಡ್ತೀವಿ, ಇಲ್ಲಾದ್ರೆ ನಮ್ದು ಮನೆಯಲ್ಲಿ ಬಂದ್ಕೊಂಡು ತಗೊಂಡು ಹೋಗ್ತಾರೆ. ಹೌದು, ಕಡೆ ಬುಧವಾರ ಬುಧವಾರ ಬರ್ತಾರೆ ಅವರು ಜನ ತಗೊಂಡು ಮಾರಾಟ ಮಾಡ್ಕೊಂಡು ಹೋಗ್ತಾರೆ, ಸುಮಾರಾಗ್ತದೆ ಸೇಲ್. ಹೌದು, ಈಗ ನೆಟ್ಟು ಬೆಳೆಸುವುದಕ್ಕೂ ಸಹಜವಾಗಿ ಬೆಳೆಯುವಂತ ಒಂದು ಗೆಡ್ಡೆ ಗೆಣಸು ಏನಾದ್ರು ವ್ಯತ್ಯಾಸ ಉಂಟಾ? ಈಗ ನೀವು ಗದ್ದೆಯಲ್ಲಿ ಉಳುಮೆ ಮಾಡಿಕೊಂಡು ನೀವು ನಾಟಿ ಮಾಡ್ತೀರಿ, ಅದ್ರ ಬದಲಿಗೆ ಕಾಡಲ್ಲೆಲ್ಲ ಬೆಳೆಯುವಂತ ಒಂದು ಗೆಡ್ಡೆ ಗೆಣಸು ಇರ್ತದೆ, ಅದಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ? ಅದಕ್ಕೆ ವ್ಯತ್ಯಾಸ ಅಂದ್ರೆ ಏನು ಸರ್ ಗೊತ್ತಿದೆ? ಇನ್ನೂ ಆಗ್ಲಿ ನಾವು ಚಲೋ ಮಾಡ್ಕೊಂಡು ಹಚ್ಚಿತೀವಿ ಅಲ್ಲ, ಅದು ಸರಿ ಆಗುದಿಲ್ಲ. ಅದು ಕಾಡಲ್ಲಿ ತಾನೇ ಹುಟ್ಟು ಬರುತ್ತೆ ಅಲ್ಲ, ಅದೊಂದು ಚೆನ್ನಾಗೇ ಬೆಳಿತೇವೆ. ಹಾ ಹೌದು ಸರ್, ಸುಮಾರು ತರದ್ದು ಇದೆ ಕಾಡಲ್ಲಿ ಬರುದು, ಇದೆ ಕೇಸುನೆ. ಅದು ಮರದ ಕೇಸು ಅಂತ ಬರುತ್ತೆ, ನೆಲದ್ದು ಬರುತ್ತೆ, ತೇರು ಅಂತೀವಿ ನಾವು. ಅದು ಯಾವ್ದಾವ್ದು ಸುಮಾರು ಜಾತಿ ಇದೆ, ಅದು ಸುಮಾರು ಬರುತ್ತೆ. ಆದ್ರೆ ಅದು ನಾವು ಹಚ್ಚಿದಾಗಿಂತ ಅದು ಚಲೋ ಆಗುತ್ತೆ. ಈಗಿನ ಮಕ್ಕಳಿಗೆಲ್ಲ ಇದು ಒಂದು ರುಚಿಸ್ತದ ಅಂತ ಅಂದ್ರೆ, ಈಗ ಬೇರೆ ಬೇರೆ ಗೆಡ್ಡೆ ಗೆಣಸಿನ ಬೇರೆ ಬೇರೆ ಆಹಾರ ಮಾಡ್ತೀವಲ್ಲ, ನೀವು ಸಾಂಬಾರ್ ಮಾಡ್ತೀರಿ ಅಥವಾ ಪಲ್ಯ ಮಾಡ್ತೀರಿ ಅಥವಾ ಚಿಪ್ಸ್ ಮಾಡ್ತೀರಿ, ಇದೆಲ್ಲೂ ಕೂಡ ಅವರಿಗೆ ಟೇಸ್ಟ್ ಅಂದ್ರೆ ರುಚಿ ಅಂತ ಅನಿಸ್ತದ ಅಥವಾ ಪ್ಯಾಕೆಟ್ ನಲ್ಲಿ ಸಿಗೋದು ಒಳ್ಳೇದು ಅಂತ ಹೇಳ್ತಾರ? ಅವರಿಗೆ ಪ್ಯಾಕೆಟ್ ನಲ್ಲಿ ಸಿಗೋದು ಒಳ್ಳೆ ಅಂತಾರ ಅವ್ರು. ನಮ್ಮ ಮಕ್ಕಳು ಅಂತೂ ಆ ಮಾಡಿದ್ದ ಅದೇ ತಿನ್ನೋದಿಲ್ಲ ಸರ್. ಅದು ಅಂಗಡಿಯಿಂದ ನೀವು ಏನಾರು ತನ್ರಿ, ಅದು ಕುರುಕುರಿ ತರ್ರಿ, ಅದು ಚಿಪ್ಸ್ ಪ್ಯಾಕೆಟ್ ತರ್ರಿ, ಅದು ಚಲೋ ಅಂತ ಅವರು ತಿಂತಾರೆ. ನಾವು ಮಾಡಿದ್ದ ಅಷ್ಟೇ, ಮಾಡಿದ್ದು ಬೇಡ ಬೇಡ ಅವರಿಗೆ. ಹೌದು, ಇಷ್ಟಪಟ್ಟು ತಿನ್ನೋದೇ ಇಲ್ಲ ಅವರು. ಹೌದು ಸರ್. ಈ ಗೆಡ್ಡೆ ಗೆಣಸು ಮೇಳದ ಬಗ್ಗೆ ನೀವು ಹೇಳ್ತೀರಿ, ಇಂತಹ ಮೇಳ ಆಯೋಜನೆ ಮಾಡುವುದರಿಂದ ನಿಮ್ಮಂತ ಬೆಳೆಗಾರರಿಗೆ ಯಾವ ರೀತಿ ಅನುಕೂಲ ಆಗಿದೆ? ನಮ್ದಲ್ಲಿ ಬೆಳೆ ಬೆಳಿತಾವಲ್ಲ ಅವ್ರಿಗೆ ಸುಮಾರು ಅನುಕೂಲ ಆಗತ್ತೆ ಸರ್. ನಾವು ಇಷ್ಟು ಕಷ್ಟಪಟ್ಟು ಮಾಡ್ತೀವಲ್ಲ, ಅದು ನಮ್ಗೇನು ಅನಿಸ್ತದೆ ಹೇಳ್ರಿ ಸರ್, ನಾವು ಇಷ್ಟು ಕಷ್ಟಪಟ್ಟು ಮಾಡಿದೀವಲ್ಲ, ಸ್ವಲ್ಪ ಮಾರಿದ ದುಡ್ಡು ಹಣ ಬಂದ್ರೆ ನಮ್ಗೆ ಖುಷಿ ಆಗತ್ತೆ ಅಲ್ಲ. ಹಾ, ಅದು ಒಂದ್ ನಮ್ದು ಇದು ಸರ್, ಏನಂದ್ರೆ ಖುಷಿ. ಮೇಳ ಎಲ್ಲ ನಡೆಯೋದು ವರ್ಷಕ್ಕೆ ಒಂದ್ ದಿವಸ ಎರಡು ದಿವಸ ನಡೀಬಹುದು, ಆಮೇಲೆ ಉಳಿದ ಸಮಯದಲ್ಲಿ ಮಾರಾಟ ಮಾಡೋದೆಲ್ಲ ಹೇಗೆ? ಉಳಿದ ಸಮಯದಲ್ಲಿ ನಾವು ಮಾರಾಟ ಮಾಡ್ತೀವಿ ಸರ್, ಅಂದ್ರೆ ಯಾರು ಬಂದು ತಗೊಂಡು ಹೋಗ್ತಾರೆ, ಇದು ಗಾಡಿಗಳು ಬರುತ್ತೆ ಅಮ್ಮರ ಗೋವಾದಿಂದ, ಟೂರಿಸ್ಟ್ರು ಬರ್ತಾರೆ, ಬಾಕಿ ಜನನು ಬರ್ತಾರೆ, ಅವರು ತಗೊಂಡು ಹೋಗ್ತಾರೆ. ಎಷ್ಟು ಎಷ್ಟು ಇದೆ ನಿನ್ನ ಹತ್ರ ಅಂತ ಕೇಳ್ಕೊಂಡಲ್ಲ ಬಂದ್ರೆ, ನಮ್ ಇಷ್ಟು ಇದೆ ಅಂದ್ರೆ ಅವರು ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಹೌದು ಹೌದು, ತಗೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಏನ್ ಸಮಸ್ಯೆ ಇಲ್ಲ ಸರ್. ಸರಿತವ್ರು ಹೇಳಿ, ಈಗ ಈ ಮೇಳಕ್ಕೆ ಭಾಗವಹಿಸಿದ ಮೇಲೆ ನಿಮ್ಮ ಅನುಭವ ಏನು? ನಾವು ಮೇಳಕ್ಕೆ ಭಾಗವಹಿಸಿದ್ರೆ ನಮಗೆ ಎಲ್ಲ ನಾವು ತಂದಿದ್ವು ಖರೀದಿ ಆದ್ಮೇಲೆ ನಮಗೆ ಬಹಳ ಖುಷಿ ಆಗ್ತದೆ, ಮತ್ತೆ ಮುಂದಿನ ವರ್ಷ ಬಹಳ ಮತ್ತಷ್ಟು ಬೇಡುವ ಅಂತ. ನಾನು ಬುಧವಾರ ಮೂರು ವಾರ ಬಂದಿದ್ವು, ನನಗೆ ಮಾರಾಟ ಆಗಿದ್ದು ನಂದು 2000 ಆಗಿತ್ತು. ಮೂರು ವಾರ ಬಹುಮಾನ ಬಂದಿದೆ ಇಲ್ಲ ಸರ್, ನಾವು ಮಾರಿದ್ದ ಸರ್, ಖರೀದಿ ಆಗಿತ್ತು ಸರ್. ಹಾ, ಮೂರು ವಾರಕ್ಕೆ ನನಗೆ 6000 ಸಿಕ್ಕಿತ್ತು ದುಡ್ಡು. ನಿಮ್ಮ ಸ್ತ್ರೀ ಸಂಘಟನೆಯ ಬಗ್ಗೆ ಹೇಳಿ ಸ್ವಲ್ಪ. ಬೇರೆ ಏನೇನ್ ಮಾಡ್ತೀರಿ? ತರಕಾರಿ ಬೆಳಿತೀರಿ? ನಾವು ತರಕಾರಿ ನೋಡಿದ್ರೆ ಕೆಂಪು ಭಾಜಿ, ಬಟಾಟೆ, ಬದನೆಕಾಯಿ, ಟೊಮೆಟೊ, ಮಿರ್ಚಿ, ಅವು ಎಲ್ಲಾ ಪದಾರ್ಥವು ನಾವು ಮನೆಯಲ್ಲಿ, ಇದು ಬಾಜಾರಿಂದ ಅಂಗಡಿಯಿಂದ ನಾವು ತರಕಾರಿ ತರುವುದಿಲ್ಲ ಸರ್, ಮನೆಯಲ್ಲೇ ಬೆಳಿತೀವಿ ನಾವು ಸರ್. ಏನ್ ನೀರಾವರಿ ವ್ಯವಸ್ಥೆ ಎಲ್ಲ ಉಂಟು ಅಥವಾ ಮಳೆ ನಂಬ್ಕೊಂಡಿದ್ದೀರಾ? ಈಗ ಮೇ ತಿಂಗಳಲ್ಲಿ ಕಡಿಮೆ ಆಗ್ತದೆ ನೀರು ಸರ್, ಈಗ ಮಾರ್ಚ್ ತಿಂಗಳಲ್ಲಿ ನೀರು ಇರ್ತದೆ ಸರ್, ಆಮೇಲೆ ಬಹಳ ನೀರು ಕಡಿಮೆ ಆಗ್ತದೆ. ಒಂದು ಹಳ್ಳದಿಂದ 1/4 ಕಿಲೋಮೀಟರ್ ಇಂದ ತಲೆಯಿಂದ ಹೊತ್ಬೇಕು. ಹೌದು ಸರ್, ನೀರಿಂದ ಬಹಳ ಸಮಸ್ಯೆ ಸರ್. ಕುಡಿಯೋ ನೀರಿಗೂ ಸಮಸ್ಯೆ ಉಂಟು? ಹೌದು ಸರ್, ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಇದೆ. ಅಲ್ಲಿ ನಮ್ಮ ಗಂಗೂಡ ಪಂಚಾಯತಿ ಗ್ರಾಮ ವ್ಯವಸ್ಥೆಯಿಂದ ಅವರು ವ್ಯವಸ್ಥೆ ಮಾಡ್ತಾರೆ ಸರ್. ಒಳ್ಳೇದು. ದೀಪಾ ಸದಾನಂದ ಗೌಡ ಅವರೇ ಹಾಗೂ ಸರಿತಾ ಪ್ರೇಮಾನಂದ ಗೌಡ ಅವರೇ, ಗೆಡ್ಡೆ ಗೆಣಸನ್ನ ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಈ ಗೆಡ್ಡೆ ಗೆಣಸು ಮೇಳದಲ್ಲಿಯೂ ಕೂಡ ಪಾಲ್ಗೊಂಡಿದ್ರಿ, ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ರಿ. ಇಂತಹ ಮೇಳಗಳಿಂದ ಬೆಳೆಗಾರರಿಗೂ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ, ಸಿಗ್ತಾ ಇದೆ ಎನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರಿ. ತುಂಬಾ ಸಂತೋಷ, ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಗೆಡ್ಡೆ ಗೆಣಸು ಕೃಷಿ ಅನುಭವದ ಕುರಿತು ಜೊಯ್ಡಾ ಪಟಿಗಾಳಿಯ ದೀಪಾ ಸದಾನಂದ ಗೌಡ ಹಾಗೂ ಸರಿತಾ ಪ್ರೇಮಾನಂದ ಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯೂ ಆಗದು ನಿರಾಸರೆ ಎನ್ನು ಸಿಗ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಕರುಳಿನ ಆರೋಗ್ಯಕ್ಕೆ ಮೊಸರು. ಕ್ಯಾಲ್ಸಿಯಂ, ವಿಟಮಿನ್ B12, ವಿಟಮಿನ್ B2, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇವೆಲ್ಲದರಿಂದ ಭರಿತವಾಗಿರುವಂತಹ ಮೊಸರು ಆರೋಗ್ಯಕ್ಕೆ ಹಿತಕಾರಿ. ಮೊಸರು ಜೀರ್ಣಕ್ರಿಯೆಗೆ ಒಳ್ಳೆಯದು. ಮೊಸರು ಪ್ರೋಬಯೋಟಿಕ್ ಅನ್ನು ಹೊಂದಿರುವಂತಹ ಆಹಾರ, ಅಂದರೆ ಒಳ್ಳೆಯ ಜೀವಂತ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಂತಹ ಪದಾರ್ಥ. ಇವು ಕರುಳಿನ ಆರೋಗ್ಯವನ್ನು, ಕಾರ್ಯವನ್ನು ಹೆಚ್ಚಿಸುವ, ಹೊಟ್ಟೆ ಸರಿ ಮಾಡುವಂತಹ ಪದಾರ್ಥ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂದು ಸಂಶೋಧನೆಯ ವರದಿಯ ಪ್ರಕಾರ ಪ್ರತಿ ದಿವಸ ಸುಮಾರು 1 ಔನ್ಸ್ನಷ್ಟು ಅಥವಾ 1 ಕಪ್ಪಿನಷ್ಟು ಮೊಸರನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ಮೊಸರು ತೇವಾಂಶವನ್ನು ಹಿಡಿದಿಡುವ ಗುಣವನ್ನು ಹೊಂದಿದ್ದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಮುಖಕ್ಕೆ ಮೊಸರಿನ ಪ್ಯಾಕ್ ಮಾಡಿಕೊಳ್ಳುವುದರಿಂದ ಮುಖದ ಮೇಲಿನ ಮೊಡವೆ ಕಡಿಮೆಯಾಗುತ್ತದೆ, ಕಾಂತಿಯುಕ್ತವಾಗುತ್ತವೆ. ಪ್ರತಿನಿತ್ಯ ಮೊಸರು ಸೇವನೆಯು ಅತ್ಯಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ, ಹಲವಾರು ರೋಗಕಾರಕಗಳಿಂದ ಉಂಟಾಗುವಂತಹ ಇನ್ಫೆಕ್ಷನ್ಗಳಿಂದ ರಕ್ಷಿಸುವುದಕ್ಕೆ ಮೊಸರು ಸಹಕಾರಿಯಾಗುತ್ತದೆ. ಮೂಳೆಗಳಿಗೆ ಮೊಸರು ಒಳ್ಳೆಯದು. ಹೀಗೆ ಮೊಸರು ಅನೇಕ ರೀತಿಯ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿದೆ. ಆದರೆ ಕೆಲವರಿಗೆ ಮೊಸರು ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು. ಕಫ ಪ್ರಕೃತಿಯುಳ್ಳವರು, ಶೀತ ನೆಗಡಿ ಅಸ್ತಮವನ್ನು ಹೊಂದಿರುವವರು ರಾತ್ರಿ ಮೊಸರಿನ ಸೇವನೆಯನ್ನು ವರ್ಜಿಸುವಂತಹದ್ದು ಒಳ್ಳೆಯದು. ಹುಳಿಯಿಲ್ಲದ ಮೊಸರಿನ ಸೇವನೆಯು ಇಂದು ಎಲ್ಲರಲ್ಲಿಯೂ ಸಾಮಾನ್ಯವಾಗಿ ಕಾಡ್ತಾ ಇರುವ ಹೆಚ್ಚಾದ ಅಸಿಡಿಟಿಯನ್ನು ನಿಯಂತ್ರಿಸಬಲ್ಲದು. ಉತ್ತಮವಾದಂತಹ ಹಾಲನ್ನು ತೆಗೆದುಕೊಂಡು ಮನೆಯಲ್ಲಿಯೇ ಒಳ್ಳೆಯ ಮೊಸರನ್ನು ಮಾಡಿಕೊಂಡು ಉಪಯೋಗಿಸುವಂತಹದ್ದು ಒಳ್ಳೆಯದು. ದ್ರಾಕ್ಷಿಯಲ್ಲಿರುವಂತಹ ಪೋಷಕಾಂಶವು ಅನೇಕ ತೊಂದರೆಗಳನ್ನು ದೂರ ಮಾಡಬಲ್ಲದು. ರಿಸರ್ವಟಾಲ್ ಎನ್ನುವಂತಹ ಅಂಶವು ಆರೋಗ್ಯಕ್ಕೆ ಹಿತಕಾರಿಯಾಗಿದೆ. ದ್ರಾಕ್ಷಿಯು ಅನೇಕ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಹೆಚ್ಚು ದೈಹಿಕ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡಬಲ್ಲದು. ದ್ರಾಕ್ಷಿಯಲ್ಲಿರುವಂತಹ ಪಾಲಿಫಿನಾಲ್ಗಳು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಕಾರಣಗಳಿಗಾಗಿ ಪ್ರಖ್ಯಾತವಾಗಿದೆ. ದ್ರಾಕ್ಷಿಯು ಲಿವರ್, ಹೊಟ್ಟೆ, ಜಠರ, ಚರ್ಮಗಳಲ್ಲಿ ಟ್ಯೂಮರ್ ಆಗುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಕ್ಯಾನ್ಸರ್ನ ಸಂಭವನೀಯತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ದ್ರಾಕ್ಷಿಯು ಒಳ್ಳೆಯದು. ರೋಗಗಳು ಬಾರದ ಹಾಗೆ ತಡೆಯುತ್ತದೆ. ಪೊಟ್ಯಾಸಿಯಂ ನಾರಿನ ಅಂಶವನ್ನು ಹೊಂದಿರುವಂತಹ ದ್ರಾಕ್ಷಿಯು ರಕ್ತದ ಒತ್ತಡ ನಿಯಂತ್ರಣಕ್ಕೂ ಸಹಕರಿಸುತ್ತದೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಕೂಡ ಪೊಟ್ಯಾಸಿಯಂ ಹೆಚ್ಚಿರುವ ಆಹಾರ ಸೇವನೆಯಿಂದ ಮತ್ತು ಸೋಡಿಯಂ ಅನ್ನು ಆಹಾರದಿಂದ ಕಡಿತಗೊಳಿಸುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದಿದೆ. ಪಾರ್ಶ್ವವಾಯು ಬರುವಂತಹ ಸಾಧ್ಯತೆಯನ್ನು ಇದು ಕಡಿಮೆ ಮಾಡುತ್ತದೆ. ಮಲಬದ್ಧತೆಯನ್ನು ಕಡಿಮೆ ಮಾಡುವುದಕ್ಕೆ ಇದು ಸಹಕರಿಸುತ್ತದೆ. ಅನೇಕ ರೀತಿಯ ಅಲರ್ಜಿಯನ್ನು ನಿರ್ವಹಿಸುವುದಕ್ಕೆ ದ್ರಾಕ್ಷಿಯು ಸಹಕಾರಿ. 2013 ಪ್ರಕಟವಾದ BMJ ವರದಿಯ ಪ್ರಕಾರ ಕೆಲವೊಂದು ಹಣ್ಣುಗಳು ಮಧುಮೇಹ ಬಾರದ ಹಾಗೆ ತಡೆಯುವುದಕ್ಕೆ ಸಹಕರಿಸುತ್ತದೆ. 7% ಮಧುಮೇಹ ಬರುವಂತಹ ಸಾಧ್ಯತೆ ದ್ರಾಕ್ಷಿ ಬೆರಿಯಂತಹ ಹಣ್ಣು ಸೇವನೆಯಿಂದ ಕಡಿಮೆಯಾಗುತ್ತದೆ. ಡಯಾಬಿಟಿಕ್ ನ್ಯೂರೋಪತಿಯನ್ನು ನಿರ್ವಹಿಸುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ದ್ರಾಕ್ಷಿಯು ಒಳ್ಳೆಯದು. ಮೊಡವೆಯನ್ನು ಕಡಿಮೆ ಮಾಡುವುದಕ್ಕೆ, ಮರೆಗುಳಿತನ, ಆಸ್ಟಿಯೋ ಆರ್ಥರೈಟಿಸ್ ನಿರ್ವಹಣೆಗೂ ದ್ರಾಕ್ಷಿಯು ಸಹಕಾರಿ. ಒಣ ದ್ರಾಕ್ಷಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಚೆನ್ನಾಗಿ ತೊಳೆದು ಸೇವಿಸುವಂತಹದ್ದು ಒಳ್ಳೆಯದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ DS ಪ್ರಸಾದ್. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. BPLನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, APLನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.